ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈ ಇಯರಿಂಗ್ ತೋರಿಸಿ, ಹೋಯ್ತು ನಿನ್ನ ಪ್ರೈಸ್ ಮನಿ. ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೇಕಿತ್ತು. ಬರುವಾಗ ಮಾಡಿದೆ, ಮೊಬೈಲ್ ನಲ್ಲಿ. ಎಲ್ಲಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ. ಹಾ, RBI ರಿಟೇಲ್ ಡೈರೆಕ್ಟ್ ಮೊಬೈಲ್ ಆಪ್ ಇದೆಯಲ್ಲ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಮೂಲಕ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೆಚುರಿಟಿಯಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್, ನೋ ಬ್ರೋಕರೇಜ್, ನೋ ಹಿಡನ್ ಫೀಸ್. ಒಪ್ಪಿದೆ ನಿಮ್ಮನ್ನಲ್ಲ, ಆಪ್ ಅನ್ನ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ FM ಕಂಪನಕ 102.2 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತ ಪಿಂಚಣಿ ಯೋಜನೆ ಹಾಗೂ ರೈತ ಸಿರಿ ಯೋಜನೆ ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ PS ಧನಂಜಯ ಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಪಿಂಚಣಿ ಯೋಜನೆ ಹಾಗೂ ರೈತ ಸಿರಿ ಯೋಜನೆ ಈ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ರೈತರ ಅಭಿವೃದ್ಧಿಗಾಗಿ, ಅಭ್ಯುದಯಕ್ಕಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ. ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ತರಹದ ಯೋಜನೆಗಳನ್ನ ನಾವು ನೋಡಬಹುದು. ಬೆಳೆಗಳ ಸಂರಕ್ಷಣೆಗಾಗಿ, ಬೆಳೆಗಳೇನಾದರೂ ಅಳಿದು ಹೋದ್ರೆ ಅದಕ್ಕೆ ವಿಮಾ ಸೌಲಭ್ಯಗಳು ಇದ್ದಾವೆ. ಅದೇ ರೀತಿ ಈ ನಮ್ಮ ಬೆಳೆಗಾರರಿಗೆ ಅಥವಾ ಕೃಷಿಕರಿಗೆ ಯಂತ್ರೋಪಕರಣಗಳನ್ನು ಹೊಂದಲಿಕ್ಕೆ ಸಾಕಷ್ಟು ಯೋಜನೆಗಳು ಇದ್ದಾವೆ, ಮತ್ತು ಅವರ ಆರ್ಥಿಕ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಯೋಜನೆಗಳು ಇದ್ದಾವೆ. ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಎಲ್ಲರ ಮನಸ್ಸಿನಲ್ಲೂ ಇರತಕ್ಕಂಥದ್ದು, ನಾವು ಒಂದು ಹಂತದವರೆಗೂ ದುಡಿಯಬಹುದು, ಆದರೆ ನಾವು ವೃದ್ಧಾಪ್ಯವನ್ನು ಪ್ರವೇಶ ಮಾಡಿದಾಗ ಹೇಗೆ ನಮ್ಮ ಜೀವನ, ಅದರಲ್ಲೂ ಕೂಡ ಅಸಂಘಟಿತ ವಲಯದಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಕೃಷಿಕರ ಪರಿಸ್ಥಿತಿ ಏನಾಗಬಹುದು ಅನ್ನುವಂತಹ ಒಂದು ಕೊರಗು ಇದ್ದೇ ಇರುತ್ತೆ. ಅದಕ್ಕೆ ಪರಿಹಾರವಾಗಿ ನಮ್ಮ ಕೇಂದ್ರ ಸರ್ಕಾರ ರೈತ ಪಿಂಚಣಿ ಯೋಜನೆಯನ್ನ ಜಾರಿಯನ್ನ ಮಾಡಿದೆ. ಈ ರೈತ ಪಿಂಚಣಿ ಯೋಜನೆ ಅಂತ ಅಂದ್ರೆ ಏನು, ಯಾರೆಲ್ಲ ಇದಕ್ಕೆ ಅರ್ಹರು, ಈ ಒಂದು ಯೋಜನೆಯ ಸೌಲಭ್ಯವನ್ನ ಪಡಿಬೇಕು ಅಂತ ಹೇಳಿದ್ರೆ ಹೇಗೆ ಪಡಿತಕ್ಕಂಥದ್ದು, ಪಿಂಚಣಿ ಅನ್ನುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಮತ್ತೆ ಯಾವ ರೂಪದಲ್ಲಿ ದೊರೆಯುತ್ತೆ ಅನ್ನುವಂತಹ ವಿಚಾರಗಳು, ಇನ್ನು ಈ ರೈತ ಸಿರಿ ಯೋಜನೆ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿಯಾದಂತಹ ಯೋಜನೆ. ಸಿರಿಧಾನ್ಯಗಳು ಇವತ್ತು ಹೆಚ್ಚು ಬೇಡಿಕೆಯಲ್ಲಿ ಇರತಕ್ಕಂತಹ ಧಾನ್ಯದ ಪ್ರಕಾರಗಳಾಗಿದ್ದಾವೆ. ಸಿರಿಧಾನ್ಯಗಳಿಂದ ಮತ್ತು ಅವುಗಳಲ್ಲಿ ಇರತಕ್ಕಂತಹ ಒಂದು ಔಷಧೀಯ ಗುಣದಿಂದಾಗಿ ಅವುಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡತಕ್ಕಂತಹ ಈ ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೆ ಪ್ರೋತ್ಸಾಹ ನೀಡತಕ್ಕಂತಹ ಒಂದು ಯೋಜನೆ ರೈತ ಸಿರಿ ಯೋಜನೆ. ಈ ಸಿರಿಧಾನ್ಯಗಳ ಬೆಳೆಗಾರರಿಗೆ ಇದು ಹೇಗೆ ನೆರವಾಗುತ್ತೆ, ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕೆ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ PS ಧನಂಜಯ ಸ್ವಾಮಿ ಅವರು. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಎಲ್ಲ ಕೇಳುಗರು ಕೂಡ ನನ್ನ ಒಂದು ನಮಸ್ಕಾರಗಳು. ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಇದೆ. ಈ ಯೋಜನೆ ಏನಿದೆಯೋ ಇದನ್ನ ರೈತರ ಪಿಂಚಣಿ ಯೋಜನೆ ಅಂತಲೂ ಕೂಡ ಕರೆಯಲಾಗುತ್ತೆ. ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಅಂತ ಅಂದ್ರೆ ಏನು ಸರ್? ನೀವು ನಮ್ಮ ಒಂದು ಭಾರತವನ್ನು ನೋಡಿದಾಗ ಸ್ವತಂತ್ರ ಪೂರ್ವದಲ್ಲಾಗಲಿ ಅಥವಾ ಸ್ವತಂತ್ರದಿಂದ ಇಲ್ಲಿವರೆಗೂ ಆಗಲಿ ಕೂಡ ನಮ್ಮ ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು 60% ಜನ ನಮ್ಮ ಕೃಷಿ ವಲಯದ ಮೇಲೆ ಅವಲಂಬಿತರಾಗ್ತಾರೆ. ಆದರೆ ಇಷ್ಟು ಜನ ಅವಲಂಬಿತರಾದ ಪ್ರದೇಶದಲ್ಲಿ ನಮ್ಮ ಕೃಷಿ ಅಥವಾ ಕೃಷಿ ವಲಯ ಕೊಡುಗೆಯು ನಮ್ಮ ಭಾರತದ ಒಟ್ಟು ಉತ್ಪನ್ನಕ್ಕೆ ಸರಿಸುಮಾರು 20%. ಮುಖ್ಯ ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಹಲವಾರು ರೀತಿಯ ಕಾರಣಗಳಿವೆ. ಎರಡನೇದಾಗಿ ನಮ್ಮ ಒಂದು ಭಾರತದ ಒಟ್ಟು ನಿರುದ್ಯೋಗಿಗಳಿಗೆ ಸರಾಸರಿ 45% ನಿರುದ್ಯೋಗಿಗಳು ಈ ಒಂದು ಕೃಷಿ ಒಂದು ರಂಗವನ್ನು ಅವಲಂಬಿತರಾಗಿರ್ತಾರೆ ಅವರ ಉದ್ಯೋಗಕ್ಕಾಗಿ. ಇವರು ತಮ್ಮ ಒಂದು ಕೃಷಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ದೈಹಿಕವಾಗಿ ಸದೃಢರಾಗಿರ್ಬೇಕು. ಆದರೆ ಎಲ್ಲಿಯವ ತನಕ ಇವರು ದೈಹಿಕವಾಗಿ ಸದೃಢರಾಗ್ತಾರೆ ಒಂದು ಹಂತದವರೆಗೆ, ಒಂದು ಹಂತ ಆದ ನಂತರ ಅವರು ದೈಹಿಕವಾಗಿ ಸದೃಢರಾಗಿರಲು ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಅವರ ಜೀವನೋಪಾಯಕ್ಕೆ ಭದ್ರತೆಯನ್ನು ಕೊಡುವ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು 2019 ಸಾಲಿನ ಸೆಪ್ಟೆಂಬರ್ 12 ಈ ಒಂದು ರೈತರ ಪಿಂಚಣಿ ಯೋಜನೆ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಶುರು ಮಾಡಿದೆ. ದುರಾದೃಷ್ಟ ಅಂತ ಹೇಳಿದ್ರೆ ಈ ಒಂದು ಯೋಜನೆಯು ಶುರುವಾಗಿ ಸುಮಾರು 6 ಆದರೂ ಕೂಡ ನಮ್ಮ ಭಾರತದಲ್ಲಿ ಕೇವಲ 2 ಜನ ಮಾತ್ರ ಈ ಒಂದು ಯೋಜನೆಯನ್ನು ನೋಂದಾಯಿಸಿಕೊಂಡಿದ್ದಾರೆ. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೋಂದಾವಣೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥದ್ದು ಬಹಳ ಕಡಿಮೆ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಇರತಕ್ಕಂತಹ ರೈತರ ಪೈಕಿ 2% ಮಾತ್ರ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಹೆಚ್ಚೆಚ್ಚು ಆಲಿಸಿಕೊಳ್ಬೇಕು ನಮ್ಮ ಕೃಷಿಕರು, ಇತ್ತ ಗಮನವನ್ನ ಕೊಡಬೇಕು. ನಾವು ಒಂದು ಹಂತದವರೆಗೂ ಕೂಡ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡಬಹುದು, ನಮ್ಮ ಆರೋಗ್ಯ ಚೆನ್ನಾಗಿ ಇರುವವರೆಗೆ, ಮತ್ತೆ ನಾವು ವೃದ್ಧಾಪ್ಯವನ್ನ ಪ್ರವೇಶವನ್ನ ಮಾಡುವವರೆಗೆ. ವೃದ್ಧಾಪ್ಯವನ್ನ ಪ್ರವೇಶ ಮಾಡಿದ ಮೇಲೆ ಎಲ್ಲಾ ಕೆಲಸಗಳು ಕೂಡ ಕಠಿಣ ಆಗುತ್ತೆ, ಕೆಲವೊಂದು ಕೆಲಸಗಳನ್ನ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಆದಾಯ ಅಥವಾ ಗಳಿಕೆ ಅನ್ನುವಂಥದ್ದು ಬಹಳ ಕಡಿಮೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬರತಕ್ಕಂಥದ್ದು ಪಿಂಚಣಿ ಅನ್ನುವಂಥದ್ದು. ಈ ಪಿಂಚಣಿ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಈ ಪಿಂಚಣಿ ಅಂತ ಅಂದ್ರೆ ಏನು, ಇದಕ್ಕೆ ನೋಂದಣಿಯನ್ನ ಮಾಡಿಕೊಳ್ತಕ್ಕಂಥದ್ದು ಹೇಗೆ, ಏನೆಲ್ಲ ಪ್ರಯೋಜನಗಳನ್ನ ಪಡಿಬಹುದು ಅನ್ನುವಂಥ ವಿಚಾರಗಳನ್ನ ತಾವು ಹೆಚ್ಚಿನದಾಗಿ ಆಲಿಸಿಕೊಂಡು ಪ್ರಯೋಜನವನ್ನ ಮಾಡಿಕೊಳ್ಳಿ. ಸುಮಾರು ತಾವು ಹೇಳಿದಾಗೆ 2019 ಸೆಪ್ಟೆಂಬರ್ 12 ಈ ಯೋಜನೆ ಪ್ರಾರಂಭ ಆಯಿತು. ಈ ಒಂದು ಯೋಜನೆಯ ಸದ್ಬಳಕೆಯನ್ನ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೋಂದಣಿಯನ್ನ ಮಾಡ್ಕೋಬೇಕಾಗುತ್ತೆ. ನೋಂದಣಿಗೆ ಅವಶ್ಯಕವಾದಂತಹ ಅರ್ಹತೆಗಳು ಏನು, ಯಾರೆಲ್ಲ ಈ ಒಂದು ಯೋಜನೆಯ ಅಡಿಯಲ್ಲಿ ನೋಂದಾವಣೆಯನ್ನ ಮಾಡಿಕೊಳ್ಳಬಹುದು? ಮುಖ್ಯವಾದ ಒಂದು ಪ್ರಶ್ನೆ. ಈ ಒಂದು ಕಾರ್ಯಕ್ರಮಕ್ಕೆ ನೋಂದಾಯಿಸ್ಕೋಬೇಕು ಅಥವಾ ಈ ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಪ್ರಥಮವಾಗಿ ಆ ಒಂದು ಒಬ್ಬ ವ್ಯಕ್ತಿಯು ರೈತರಾಗಿರ್ಬೇಕು. ಎಂಥ ರೈತರು ಅಂತ ಹೇಳಿದ್ರೆ ಸಣ್ಣ ಅಥವಾ ಅತಿ ಸಣ್ಣ ರೈತನಾಗಿರ್ಬೇಕು ಅಂತ ಹೇಳಿದ್ರೆ ಅವರ ಒಟ್ಟು ಭೂ ಹಿಡುವಳಿಯು 5 ಹೆಚ್ಚಿಗೆ ಇರಬಾರದು, ಒಂದು. ಎರಡನೇದು, ಅವರ ವಯಸ್ಸು 18-40 ಮೀರಬಾರ್ದು. ಅಂತ ಹೇಳಿದ್ರೆ ಅವ್ರ ವಯಸ್ಸು 18-40 ಮಾತ್ರ ಅವರು ಮಾತ್ರ ಅಂಥ ರೈತರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರ್ತಾರೆ. ಮೂರನೇದು, ಅವ್ರಿಗೇನಾದರೂ ಪೆನ್ಷನ್ ಅಥವಾ ಯಾವ್ದಾರ ಆದಾಯ ಬರ್ತಿದ್ರೆ ಅಂಥ ಆದಾಯ ಪ್ರತಿ ತಿಂಗಳಿಗೆ 15,000 ಮೀರಿರಬಾರ್ದು. ಸೊ ಈ ಮೂರು ಅರ್ಹತೆಗಳು ಬಹಳ ಮುಖ್ಯವಾಗಿ ಯಾವುದೇ ಒಬ್ಬ ರೈತ ಈ ಒಂದು ಯೋಜನೆಯನ್ನು ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತದೆ. ಅಂತ ಅಂದ್ರೆ ಸಣ್ಣ ರೈತರಿಗೆ ಇದು ಇರತಕ್ಕಂಥದ್ದು. ಸಣ್ಣ ರೈತರು ಮತ್ತೆ ಅತಿ ಸಣ್ಣ ರೈತರು ನೋಂದಾವಣಿಯನ್ನ ಮಾಡಿಕೊಳ್ಬೇಕು. ಸಣ್ಣ ರೈತರು ಅತಿ ಸಣ್ಣ ರೈತರು ಅಂತ ಹೇಳಿದ್ರೆ 2 ಪ್ರದೇಶಕ್ಕಿಂತಲೂ ಕಡಿಮೆ ಇರತಕ್ಕಂಥವ್ರು ಅಥವಾ 2 ಇರತಕ್ಕಂಥವ್ರು. 2 ಅಂತ ಹೇಳಿದ್ರೆ ಸುಮಾರು 5 ಆಗುತ್ತೆ, ಅಷ್ಟೊಳಗಡೆ ಇರಬೇಕು. ಅವರ ವಯಸ್ಸು 18-40 ಒಳಗಡೆ ಇರಬೇಕಾಗುತ್ತೆ. ನೋಂದಣಿಗೆ ಏನೆಲ್ಲ ದಾಖಲಾತಿಗಳನ್ನ ನೀಡಿ ನೋಂದಣಿಯನ್ನ ಮಾಡಿಕೊಳ್ಬೇಕಾಗುತ್ತೆ? ಸೊ ಈ ಕಾರ್ಯಕ್ರಮವು ರೈತರ ಒಂದು ಉದ್ಧಾರಕ್ಕಾಗಿ ಇರೋದ್ರಿಂದ ಮೊದಲನೇದಾಗಿ ಯಾವುದೇ ರೈತರು ಅವರ ಒಂದು ಪಹಣಿಯನ್ನು ತಗೊಂಡೋಗ್ಬೇಕಾಗುತ್ತೆ. ಮೊದಲನೇದು ಪಹಣಿ ಇರಬೇಕು, ಎರಡನೇದು ಆಧಾರ್ ಕಾರ್ಡ್, ಮತ್ತು ಮೂರನೇದು ರೈತರು ಯಾವುದೇ ಒಂದು ಬ್ಯಾಂಕಿನಲ್ಲಿ ಉಳಿತಾಯ ಒಂದು ಖಾತೆಯನ್ನು ಹೊಂದಿರುವಂತಹ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇವು ಮೂರು ಮುಖ್ಯವಾದಂತಹ ಅತಿ ಅವಶ್ಯಕವಿರುವಂಥ ದಾಖಲೆಗಳು. ಅವರು ಜಮೀನಿನ ಒಡೆಯರು ಅನ್ನೋದಕ್ಕೆ ಪಹಣಿ ಅನ್ನುವಂಥದ್ದಿರುತ್ತೆ, ಪಹಣಿಯನ್ನು ತೆಗೆದುಕೊಂಡು ಹೋಗ್ಬೇಕು, ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೇಕು, ಮತ್ತು ಅವರ ಉಳಿತಾಯದ ಬ್ಯಾಂಕ್ ಪಾಸ್ ಪುಸ್ತಕ ಏನಿರುತ್ತೋ ಅದನ್ನು ತೆಗೆದುಕೊಂಡು ಹೋಗಿ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳು ದೊರಕುತ್ತೆ? ಸರ್, ನೀವು ಆಗಲೇ ಹೇಳಿದ್ರಿ, ರೈತ ಅಂತ ಹೇಳಿದ್ರೆ ಭಾಳ ಶ್ರಮಿಸಬೇಕಾಗತ್ತೆ. ಯಾವ ಹಂತದವರೆಗೆ ಶ್ರಮಿಸಬೇಕು? ಅವರು ಒಂದು ಒಂದು ವಯಸ್ಸನ್ನು ತಲುಪುವವರೆಗೆ ಮಾತ್ರ ಸವಿಬೇಕು. ಆ ವಯಸ್ಸನ್ನು ತಲುಪಿದ ನಂತರ ಅವ್ರಿಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲು ಭಾಳ ಕಷ್ಟವಾಗಿರುತ್ತೆ. ಆ ಕಾರಣಕ್ಕಾಗಿ ರೈತರು 60 ವಯಸ್ಸನ್ನು ದಾಟದ ನಂತರ ಅವರ ವೃದ್ಧಾಪ್ಯ ವಯಸ್ಸಿನಲ್ಲಿ ಅವರಿಗೆ ಒಂದು ಜೀವನೋಪಾಯ ಭದ್ರತೆಗಾಗಿ ಈ ಒಂದು ಕೇಂದ್ರ ಸರ್ಕಾರವು ಕನಿಷ್ಠ 3,000 ಪಿಂಚಣಿಯನ್ನು ಒದಗಿಸಿಕೊಡುವಂತಹ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಸರ್. ಪಿಂಚಣಿಯನ್ನು ಕೊಡುವಂಥದ್ದೇ ಇದ್ರ ಮುಖ್ಯ ಉದ್ದೇಶ. ಎರಡನೇದಾಗಿ, ಅವರೇನಾದರೂ ಕಂತಿನ ಕಟ್ಟುವಂಥ ಒಂದು ಸಮಯದಲ್ಲಿ ಅವರೇನಾದರೂ ಮರಣ ಹೊಂದಿದ್ರೆ ಅಂಥ ಒಂದು ಸಂದರ್ಭದಲ್ಲಿ ರೈತನ ಸಂಗಾತಿಗೆ ಅಂದರೆ ಅವರ ಹೆಂಡತಿಗೆ ಅವರು ಮಾಡಿಸಿರುವಂತಹ ಅಥವಾ ಅವ್ರಿಗೆ ದೊರೆಯುವಂತಹ ಒಂದು ಪಿಂಚಣಿಯ 50% ಅವ್ರಿಗೆ ಕೊಡಲಾಗುತ್ತದೆ ಸರ್. ಈ ಒಂದು ಯೋಜನೆಯಲ್ಲಿ ಮಹಿಳೆಯರು ಕೂಡ ನೋಂದಣಿಯನ್ನ ಮಾಡಿಕೊಳ್ಳಬಹುದು? ರೈತ ಮಹಿಳೆಯರು ಖಂಡಿತವಾಗ್ಲು ರೈತ ಮಹಿಳೆಯನ್ನು ಮಾಡ್ಕೋಬಹುದು ಸರ್. ಅಂದ್ರೆ ಯಾರ ಹೆಸರಿನಲ್ಲಿ ಜಮೀನಿದೆಯೋ ಪಹಣಿಯಲ್ಲಿರುತ್ತೋ ಅವರೆಲ್ಲ ಕೂಡ ಈ ಒಂದು ಕಾರ್ಯಕ್ರಮ ಅಥವಾ ಯೋಜನೆಗೆ ನೋಂದಾಯಿಸಿಕೊಳ್ಳಲು ಅರ್ಹರಾಗಿರ್ತಾರೆ ಸರ್. ವಿಮಾ ಕಂತಿನ ಮೊತ್ತ ಅಂತ ಅಂತ ಅಂದ್ರೆ ಈಗ ನೋಂದಣಿ ಮಾಡ್ಕೊಳ್ಳೋಂಥದ್ದು ಅಷ್ಟೇ ಅಲ್ಲ, ಕಂತನ್ನ ಕಟ್ಟಬೇಕಾಗುತ್ತೆ. ಯಾವ ಯಾವಾಗ ಕಂತನ್ನ ಕಟ್ಟಬೇಕು, ಕಂತಿನ ಮೊತ್ತ ಎಷ್ಟಿರುತ್ತೆ? ಸರ್, ನಾನು ಮೊದಲೇ ಹೇಳಿದಾಗೆ ಈ ಒಂದು ಯೋಜನೆಗೆ ನೀವು ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರ ವಯಸ್ಸು 18-40 ವರ್ಷಗಳು ಆಗಬೇಕಾಗುತ್ತದೆ. ಸೊ ಅಂತ ಹೇಳಿದ್ರೆ ಈ ಒಂದು ಯೋಜನೆಗೆ ಕಂತು ಅಂತ ಹೇಳಿದ್ರೆ ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಕಂತೇನಿರಲ್ಲ, ಅವರ ವಯಸ್ಸು ಯಾವ ವಯಸ್ಸಿನಲ್ಲಿ ಈ ಯೋಜನೆಗೆ ನೋಂದಾಯಿಸ್ಕೊಳ್ತಾರೋ ಆ ಒಂದು ವಯಸ್ಸಿನ ಮೇಲೆ ಈ ಒಂದು ಕಂತಿನ ಮೊತ್ತ ನಿರ್ಣಯ ಆಗುತ್ತದೆ. ಉದಾಹರಣೆಗೆ ನೀವೇನಾದರೂ 18ನೇ ವಯಸ್ಸಿಗೆ ಈ ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ತೀನಿ ಅಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು 55 ರೂಪಾಯಿಗಳನ್ನ ಕಟ್ಟಬೇಕಾಗುತ್ತೆ. ನೀವು ಎಷ್ಟು ಕಂತನ್ನು ಕಟ್ತಿರೋ ಅದಕ್ಕೆ ಸಮನಾಗಿ ಕೇಂದ್ರ ಸರ್ಕಾರ ಕೂಡ ಅಷ್ಟೇ ಕಂತಿನ ಮೊತ್ತವನ್ನ ನಿಮ್ಮ ಅಕೌಂಟ್ಗೆ ಜಮೆ ಮಾಡ್ತಾರೆ. ಈ ಒಂದು ಯೋಜನೆಯನ್ನ ನೀವು ಸೇರ್ಕೋಬೇಕಾದ್ರೆ ನಿಮ್ಮ ವಯಸ್ಸು ಎಷ್ಟಿದೆ ಅನ್ನೋದ್ರ ಮೇಲೆ ಈ ಒಂದು ಕಂತಿನ ಮೊತ್ತ ನಿರ್ಣಯ ಆಗುತ್ತದೆ. ನೀವು ತಡವಾಗಿ ಯೋಜನೆಗೆ ನೀವೇನಾದ್ರೂ ಸೇರ್ಪಡೆಗೊಂಡ್ರೆ ಆಗ ಕಂತಿನ ಮೊತ್ತ ಜಾಸ್ತಿ ಆಗುತ್ತೆ. ಅದು ಎಷ್ಟು ಜಾಸ್ತಿ ಆಗ್ಬಹುದು ಅಂತ ಹೇಳಿದ್ರೆ ಅತಿ ಹೆಚ್ಚು ಅಂತ ಹೇಳಿದ್ರೆ ಗರಿಷ್ಠ ಅಂತ ಹೇಳಿದ್ರೆ ಪ್ರತಿ ತಿಂಗಳಿಗೆ 40 ವರ್ಷ ವಯಸ್ಸಿನ ಹೊಂದಿರುವಂತ ರೈತರು ಏನಾದ್ರೂ ಈ ಯೋಜನೆಗೆ ನೋಂದಾಯಿಸಿಕೊಂಡ್ರೆ ಅವರು ಪ್ರತಿ ತಿಂಗಳಿಗೆ 200 ರೂಪಾಯಿಗಳನ್ನ ಕಂತಿನ ಮೊತ್ತವಾಗಿ ಪಾವತಿಸಬೇಕಾಗಿರುತ್ತದೆ. ಅಷ್ಟಿಗೆ ಸಮನಾದಂತಹ ಮೊತ್ತವನ್ನ ಕೇಂದ್ರ ಸರ್ಕಾರ ಕೂಡ ಅವರ ಒಂದು ಖಾತೆಗೆ ಜಮಾ ಮಾಡ್ತಾರೆ. ಸರ್, ಇಲ್ಲಿ ವಿಮಾ ಕಂತು ಅಂತ ಅಂದಾಗ ಇದನ್ನ ಪ್ರತಿ ತಿಂಗಳು ಕೂಡ ಕಟ್ಟಬೇಕಾಗುತ್ತೆ. ವಿಮಾ ಕಂತು 55 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಅಂತ ಅಂದ್ರೆ ರೈತನ ವಯಸ್ಸು 18 ಆಗಿತ್ತು ಅಂತ ಹೇಳಿದ್ರೆ 55 ರೂಪಾಯಿ ಆಗುತ್ತೆ. ರೈತನ ವಯಸ್ಸು 40 ವರ್ಷ ಅಂತ ಹೇಳಿದ್ರೆ ಗರಿಷ್ಠ 200 ರೂಪಾಯಿ ಅಂತ ಅಂದ್ರೆ 200 ರೂಪಾಯಿನ ಒಳಗಡೆನೆ ಇರುತ್ತೆ. 200 ರೂಪಾಯಿ ಒಳಗೆ ಪ್ರತಿ ತಿಂಗಳು ಕೂಡ ಕಟ್ಟಬೇಕಾಗುತ್ತೆ. ಗಮನಿಸಿಕೊಳ್ಬೇಕು, ಆ ಒಂದು ಕೃಷಿಕರ ವಯಸ್ಸು 18-40 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಇಂಥವರು ಈ ಒಂದು ಕಾರ್ಯಕ್ರಮದಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಈ ಯೋಜನೆಯ ವೈಶಿಷ್ಟ್ಯಗಳನ್ನ ತಾವು ಒಬ್ಬರು ಆರ್ಥಿಕ ಅರ್ಥಶಾಸ್ತ್ರಜ್ಞರಾಗಿ ಏನೇನನ್ನ ಗುರುತು ಮಾಡಿದಿರಿ? ಸರ್, ಮುಖ್ಯವಾಗಿ ಏನಂತ ಹೇಳಿದ್ರೆ ನಾವು ಯಾವುದೇ ಕೆಲಸನ ಮಾಡಲಿ ಕೊನೆ ಹಂತದಲ್ಲಿ ನಮ್ಮ ಒಂದು ಯಶಸ್ಸು ಅಂತ ಹೇಳಿದ್ರೆ ನಾವು ಎಷ್ಟು ಆದಾಯನ ನಾವು ಅದರಿಂದ ಪಡಿತಾ ಇದೀವಿ ಅನ್ನೋದೇ ಮುಖ್ಯವಾಗಿರೋದ್ರಿಂದ ಈ ಆದಾಯ ನಿಮ್ಮ ಒಂದು ಪ್ರೌಢಾವಸ್ಥೆಯಲ್ಲಿ ಅತಿ ಹೆಚ್ಚು ಆಗಿರುತ್ತದೆ. ನೀವು ವಯಸ್ಸಾದ ನಂತರ ಈ ಆದಾಯ ಕಡಿಮೆ ಆಗ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಜೀವನೋಪಾಯಕ್ಕೆ ಬಹಳ ಕಷ್ಟವಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಈ ರೈತರಿಗೆ ನಿಲುವಾಗಿ ನಿಂತುಕೊಳ್ಳೋಕ್ಕಾಗಿ ಅವರ ಒಂದು ಜೀವನೋಪಾಯದ ಭದ್ರತೆಗಾಗಿ ಕೇಂದ್ರ ಸರ್ಕಾರವು ಈ ಯೋಜನೆ ಮುಖಾಂತರ ಕನಿಷ್ಠ 3,000 ರೂಪಾಯಿಗಳನ್ನ ಪ್ರತಿ ತಿಂಗಳು ಯಾರು ನೋಂದಾಯಿಸಿಕೊಂಡಿರ್ತಾರೋ ಅಂತ ರೈತರಿಗೆ ಒದಗಿಸ್ತಾರೆ. ಇದು ಕನಿಷ್ಠ ನಾನು ಹೇಳ್ತಾ ಇರೋದು. ಅವರು ವಿಮಾ ಕಂತನ್ನ ಎಷ್ಟು ಅಧಿಕವಾಗಿ ಕಟ್ತಾರೋ ಅಷ್ಟು ಅಧಿಕವಾಗಿ ಅವರ ಒಂದು ಪಿಂಚಣಿ ಆ ಒಂದು ಮೊತ್ತ ಅಧಿಕವಾಗ್ತಾ ಹೋಗುತ್ತೆ ಸರ್. ಅದು ಒಂದು. ಎರಡನೇದಾಗಿ ಇದು ಸ್ವಯಂ ಪ್ರೇರಿತ, ಇದು ಯಾವುದೇ ರೀತಿಯಾದ ಯಾರ ಮೇಲೂ ಒಂದು ಕಂಪಲ್ಷನ್ ಇಲ್ಲ, ಅವರೇ ಸ್ವಯಂ ಪ್ರೇರಿತವಾಗಿ ಬರುವಂತದ್ದು. ಮೂರನೇದಾಗಿ ಇದು ಕೊಡುಗೆ ಪಿಂಚಣಿ. ಕೊಡುಗೆ ಪಿಂಚಣಿ ಅಂತ ಹೇಳಿದ್ರೆ ರೈತರು ಕೂಡ ತಮ್ಮ ಶಕ್ತಿಯಲ್ಲಿ ಆದಷ್ಟು ಅಂದ್ರೆ ತಿಂಗಳಿಗೆ ಕನಿಷ್ಠ 55 ರೂಪಾಯಿನ ಅವರ ಒಂದು ವಯಸ್ಸಿನ ಆಧಾರದ ಮೇಲೆ ಅವರು ಈ ಒಂದು ಯೋಜನೆಗೆ ಪಾವತಿ ಮಾಡಬೇಕಾಗಿರುತ್ತೆ. ಅವರು ಎಷ್ಟು ಒಂದು ವಂತಿಕೆಯನ್ನ ಪಾವತಿ ಮಾಡ್ತಾರೋ ಅದಕ್ಕೆ ಸಮನಾಗಿ ಸರ್ಕಾರ ಕೂಡ ಅಷ್ಟೇ ಮೊತ್ತವನ್ನ ಅವರ ಒಂದು ಖಾತೆಗೆ ಜಮಾಯಿಸ್ತಾರೆ. ಸರ್, ಪಿಂಚಣಿ ಅನ್ನುವಂಥದ್ದು ಯಾವಾಗ ಅವರಿಗೆ ದೊರಕುತ್ತೆ ಮತ್ತೆ ಎಷ್ಟು ದೊರಕುತ್ತೆ? ಸರ್, ಪಿಂಚಣಿ ಅಂತ ಹೇಳೋದು ಮೊದಲನೇದಾಗಿ ನಾನು ಹೇಳಿದಂಗೆ ಅವರು 18-40 ವರ್ಷದೊಳಗಿರುವಂತಹವರು ಒಂದು ಯೋಜನೆಗೆ ನೋಂದಾಯಿಸಿಕೊಳ್ಳಲು ಅರ್ಹ ಆಗಿರ್ತಾರೆ. ಒಂದು ಸರಿ ನೀವು ಆ ಯೋಜನೆಗೆ ನೀವು ನೋಂದಾಯಿಸ್ಕೊಂಡ್ರೆ ನಿಮ್ಮ ವಯಸ್ಸು ಅಂದ್ರೆ ರೈತರ ವಯಸ್ಸು 60 ವರ್ಷಗಳ ಆಗೋವರೆಗೂ ರೈತರು ತಮ್ಮ ಒಂದು ಕಂತನ್ನ ಕಟ್ಕೊ ಹೋಗಬೇಕಾಗಿರುತ್ತದೆ. 60 ವರ್ಷದ ನಂತರ ಅವರಿಗೆ ಕನಿಷ್ಠ 3,000ಗಳಷ್ಟು ಪಿಂಚಣಿ ದೊರೆಯುತ್ತದೆ. ಸರ್, ಈ ರೈತರ ಒಂದು ವಂತಿಕೆ ಏನಿರುತ್ತೋ ಇದನ್ನ ಪ್ರತಿ ತಿಂಗಳು ಕೂಡ ಹೋಗಿ ಅವರು ಕಟ್ಟಬೇಕಾಗುತ್ತೋ ಅಥವಾ ಅವರು ಕೊಡುಗೆ ನೀಡತಕ್ಕಂತ ವಿಧಾನ ಯಾವುದು ಅಂತೀರಿ? ಸರ್, ಇದು ಅವರು ಪ್ರತಿ ತಿಂಗಳು ಹೋಗಿ ಕಟ್ಟುವಂತ ಅವಶ್ಯಕತೆ ಏನಿಲ್ಲ. ಇದೊಂದು ಆಟೋ ಡೆಬಿಟ್ ವ್ಯವಸ್ಥೆ ಕೂಡ ಇದೆ. ಈ ಒಂದು ಯೋಜನೆಗೆ ನೋಂದಾಯಿಸ್ಕೊಳ್ಬೇಕಾದ್ರೆ ನಿಮ್ಮ ಅಕೌಂಟ್ಗೂ ಈ ಒಂದು ಯೋಜನೆಗೆ ಲಿಂಕ್ ಆಗಿರೋದ್ರಿಂದ ನಿಮ್ಮ ಅಕೌಂಟಿಂದನೇ ಪ್ರತಿ ತಿಂಗಳು ಆಟೋಮೆಟಿಕ್ ಆಗಿ ಡೆಬಿಟ್ ಆಗ್ತದೆ, ಅಂದ್ರೆ ಅಲ್ಲಿಂದನೇ ಅದು ಪಾವತಿ ಆಗ್ತಾ ಇರ್ತದೆ. ಇದು ಪ್ರತಿ ತಿಂಗಳು ಅಂತಾನೆ ಹೇಳಿಲ್ಲ, ರೈತ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಕೆಲವು ರೈತರು 6 ತಿಂಗಳಿಗೂ ಕಟ್ಟಲು ಇಚ್ಛೆ ಪಡ್ತಾರೆ, ಕೆಲವು ರೈತರು ವರ್ಷಕ್ಕೂ ಕಟ್ಟಲು ಇಚ್ಛೆ ಪಡ್ತಾರೆ. ಅಂತ ಒಂದು ಸೌಲಭ್ಯನೂ ಕೂಡ ಈ ಒಂದು ಯೋಜನೆಯಲ್ಲಿ ಇದೆ. ಸರ್, ಅವ್ರಿಗೆ ಯಾವುದು ಸೂಕ್ತ ಆಗುತ್ತೋ ಆ ಒಂದು ಸಮಯವನ್ನ ಆಯ್ಕೆಯನ್ನ ಮಾಡ್ಕೋಬಹುದು. ನಮಗೆ ಪ್ರತಿ ತಿಂಗಳು ಆದಾಯ ಇತ್ತು ಅಂತ ಹೇಳಿದ್ರೆ ಪ್ರತಿ ತಿಂಗಳು ಮಾಡ್ಕೊಳ್ಳಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ 3 ತಿಂಗಳಿಗೆ ಒಂದ್ಸರಿ ಮಾಡಿಸಬಹುದು ಅಥವಾ 6 ತಿಂಗಳಿಗೆ ಒಂದ್ಸರಿ ಮಾಡಿಸಬಹುದು ಅಥವಾ ವಾರ್ಷಿಕ ಒಂದು ಕಂತು, ಒಂದು ವರ್ಷಕ್ಕೆ ಎಷ್ಟಾಗುತ್ತೋ ಅದನ್ನ ಒಂದೇ ಸಾರಿ ನಾನು ಪಾವತಿ ಮಾಡ್ತೀನಿ ಅನ್ನುವಂತಹ ವಿಧಾನಗಳನ್ನು ಕೂಡ ಅನುಸರಿಸಿ ಮಾಡಬಹುದು. ಇನ್ನು ಈ ಒಂದು ಯೋಜನೆಯನ್ನ ಯಾರು ಹೊಂದುತ್ತಾರೋ ಅವರು ನಾಮನಿರ್ದೇಶನವನ್ನ ಮಾಡಬೇಕಾಗುತ್ತ. ಅಂತರ ಒಂದು ಸೌಲಭ್ಯ ಇದೆ ಸರ್, ಮಾಡಲೇಬೇಕು ಅಂತ ಏನಿಲ್ಲ, ಆತರ ಒಂದು ಸೌಲಭ್ಯವನ್ನ ಈ ಯೋಜನೆಯಲ್ಲಿ ಕಲ್ಪಿಸಿಕೊಡಲಾಗಿದೆ. ಯಾರಾದರೂ ಒಂದು ಇಚ್ಛಿಸಿದಂತಲ್ಲಿ ನಾಮ ನಿರ್ದೇಶನ ಅಂದ್ರೆ ನಾಮಿನೇಷನ್, ಈ ಯೋಜನೆಯಡಿ ನಾಮಿನೇಷನ್ ಮಾಡಲು ಯಾರು ಇಷ್ಟಪಟ್ಟರೆ ಅಂತ ಒಂದು ಸೌಲಭ್ಯನೂ ಕೂಡ ಈ ಯೋಜನೆಯಡಿ ಒದಗಿಸಿಕೊಡಲಾಗಿದೆ. ಸರ್, ಈ ಒಂದು ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಅಂತ ಹೇಳ್ತಾ ಹೇಳಿದ್ರಿ. ನಮ್ಮ ದೇಶದಲ್ಲಿ ಇರತಕ್ಕಂತಹ ಒಟ್ಟಾರೆ ರೈತರಲ್ಲಿ 2% ಮಾತ್ರ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಮಹತ್ವದ ಒಂದು ಸಂಗತಿಯನ್ನ ಹೇಳಿದ್ರಿ. ಇದು ಹೆಚ್ಚು ಹೆಚ್ಚು ವಿಸ್ತರಣೆ ಆಗಬೇಕು, ಎಲ್ಲರೂ ಕೂಡ ಈ ಒಂದು ಯೋಜನೆಯ ಅಡಿಯಲ್ಲಿ ಬರಬೇಕಾಗುತ್ತೆ. ಈ ಒಂದು ಸಂಖ್ಯೆ ಯಾಕೆ ಹೆಚ್ಚಾಗಿಲ್ಲ ಅನ್ನುವಂಥದ್ದು ದೊಡ್ಡ ಒಂದು ಪ್ರಶ್ನೆ. ಇದರ ಬಗ್ಗೆ ಜಾಗೃತಿ ಇಲ್ಲದೆ ಬಂದಿಲ್ವಾ, ಅಥವಾ ಈ 18-40 ವರ್ಷ ಅಂತ ಹೇಳಿ ಏನು ನಿಗದಿಯಾಗಿದೆಯೋ ಆ ಒಂದು ವಯೋಮಾನದಲ್ಲಿ ರೈತರ ಸಂಖ್ಯೆ ಕಡಿಮೆ ಇದೆ ಅಂತೀರ ಹೇಗೆ? ಖಂಡಿತ ಸರ್, ಉತ್ತಮವಾದ ಒಂದು ನೀವು ಪಾಯಿಂಟ್ ಮಾಡಿದ್ದೀರಾ. ನೀವು ಹೇಳ್ದಂಗೆ ನಾನು ಕೃಷಿ ಅರ್ಥಶಾಸ್ತ್ರದ ಒಂದು ರಂಗದಿಂದ ಮುಂದಿನ ನಾನು 2-3 ಅಂಶಗಳನ್ನ ಇಲ್ಲಿ ಮಾಡಿದ್ದೀನಿ. ನೀವು ಆಲ್ರೆಡಿ ಒಂದು ಹೇಳಿದ್ರಿ, ಈಗ 18-40 ವರ್ಷಗಳ ಒಂದು ವಯಸ್ಸಿನ ಒಂದು ಇದರಲ್ಲಿರುವಂತಹ ರೈತರ ಸಂಖ್ಯೆ ಕಡಿಮೆ ಇದೆ, ಅದು ಒಪ್ಪುತ್ತೀನಿ. ಎರಡನೇದು, ರೈತರು ಕೂಡ ಈ ಒಂದು ಯೋಜನೆಗೆ ವಿಮಾ ಕಂತನ್ನು ಕಟ್ಟಬೇಕಲ್ಲ, ಅದು ಒಂದು ಕೂಡ ಅವ್ರನ್ನ ಎಲ್ಲೋ ಒಂದು ಮನಸ್ಸಿನ ಹಿಂದೆ ಸೆಳೀತಾ ಇದೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಮುಖ್ಯ ಕಾರಣ ಈ ಒಂದು ಯೋಜನೆಗೆ ಅತಿ ಕಡಿಮೆ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳಲು ಮುಖ್ಯ ಕಾರಣ ಅಂತ ಹೇಳಿದ್ರೆ ಅರಿವಿನ ಕೊರತೆ ಇದೆ. ರೈತರಿಗೆ ಈ ಯೋಜನೆ ಬಗ್ಗೆ ಅರಿವೇ ಇಲ್ಲ. ನಾನು ಸರಿ ಸುಮಾರು 100-120 ಜನಗಳನ್ನ ನಾನು ಈ ಪ್ರಶ್ನೆ ಕೇಳಿದ್ದೀನಿ, ಇಂಥ ಒಂದು ಯೋಜನೆ ಇದೆ, ಆ ಯೋಜನೆ ಬಗ್ಗೆ ನಿಮ್ಗೇನೋ ಮಾಹಿತಿ ಇದೆ ಅಂತ. ಎಲ್ಲರೂ ಹೇಳಿದ್ದಿಷ್ಟೇ, ಅವ್ರಿಗೆ ಆ ಯೋಜನೆ ಬಗ್ಗೆ ಮಾಹಿತಿನೇ ಇಲ್ಲ. ಮಾಹಿತಿನೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಆ ರೈತರು ಈ ಯೋಜನೆಗೆ ನೋಂದಾಯಿಸ್ಕೊಳ್ತಾರೆ ಸರ್? ಇದು ದುರಾದೃಷ್ಟ. ಸೊ ಆ ಇಟ್ಟಿನಲ್ಲಿ ರೈತರಿಗೆ ಈ ಒಂದು ಯೋಜನೆ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕಾಗಿದೆ ಸರ್. ಈ ಒಂದು ಯೋಜನೆಯ ಬಗ್ಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, ಈ ಯೋಜನೆ ಬಹಳ ಮುಖ್ಯ ಯೋಜನೆ ಆಗಿದೆ. ಈ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ರೈತರು ತಮ್ಮ ವೃದ್ಧಾಪ್ಯ ವಯಸ್ಸಿನಲ್ಲಿ ತಮ್ಮ ಜೀವನೋಪಾಯವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸದೃಢಗೊಳಿಸಬೇಕು ಅಂತ ಎಲ್ಲ ರೈತ ಬಾಂಧವಗಳಲ್ಲಿ ಮತ್ತು ಎಲ್ಲ ಕೇಳುಗಳಲ್ಲಿ ನನ್ನ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಸರ್. ಇದಿಷ್ಟು ರೈತ ಪಿಂಚಣಿ ಯೋಜನೆ ಅಥವಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ರೈತ ಸಿರಿ ಅನ್ನುವಂತಹ ಒಂದು ಯೋಜನೆಯನ್ನ ಪ್ರಾರಂಭವನ್ನ ಮಾಡಿದೆ. ನಾನು ಪ್ರಾರಂಭದಲ್ಲಿಯೇ ಹೇಳಿದಾಗೆ ಸಿರಿಧಾನ್ಯದ ಬೆಳೆಗಾರರಿಗೆ ಅನುಕೂಲ ಆಗ್ತಕ್ಕಂತಹ ಒಂದು ಯೋಜನೆ ಈ ರೈತ ಸಿರಿ ಯೋಜನೆ ಅಂತ ಅಂದ್ರೆ ಏನು? ಇದು ಯಾವಾಗ ಪ್ರಾರಂಭ ಆಯ್ತು? ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸ್ತಾ ಇರುವಂತಹ ಆಹಾರ ಅಥವಾ ಆಹಾರ ಧಾನ್ಯಗಳನ್ನು ನೋಡಿದ್ರೆ ಆಹಾರ ಧಾನ್ಯಗಳಲ್ಲಿ ಈ ಒಂದು ಕೆಮಿಕಲ್ ಕಾಂಪೋಸಿಷನ್ ಅನ್ನೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಾ ಇದೆ. ಸೊ ಇಂಥ ಕೆಮಿಕಲ್ನ ನಾವು ಅಂದರೆ ಕನ್ಸ್ಯೂಮರ್ಸ್ ನಾವೇನಾದರೂ ತಿಂದರೆ ಅದರಿಂದ ನಮಗೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತೆ. ಸೊ ಇದು ಒಂದು. ಎರಡನೇದಾಗಿ ನಾವು ಬೆಳೆಯುವಂಥ ಬೆಳೆಯುವ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಅತಿ ಹೆಚ್ಚಿನ ಒಂದು ಪ್ರದೇಶಗಳಲ್ಲಿ ಸರಿಯಾದ ಸಮಯದಲ್ಲಿ ಮಳೆ ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ನಾವು ಉತ್ತಮವಾದ ಬೆಳೆಯನ್ನು ಬೆಳೆಯೋಕ್ಕಾಗ್ತಾ ಇಲ್ಲ. ಈ ಒಂದು 2 ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಮ್ಮ ರಾಜ್ಯ ಸರ್ಕಾರವು ಉತ್ತಮವಾದ ಬೆಳೆಗಳನ್ನು ಬೆಳಿಬೇಕು, ಆ ಬೆಳೆಗಳನ್ನು ತಿಂದಂತಹ ಜನಗಳು ಅವರ ಆರೋಗ್ಯ ಕೂಡ ವೃದ್ಧಿಯಾಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಅಥವಾ ಅಂಶವನ್ನು ಗಮನದಲ್ಲಿಟ್ಕೊಂಡು ನಮ್ಮ ರಾಜ್ಯ ಸರ್ಕಾರವು 2019 ಮತ್ತು 2020 ಸಾಲಿನಲ್ಲಿ ರೈತ ಸಿರಿ ಯೋಜನೆ ಎಂಬ ಯೋಜನೆಯನ್ನು ಜಾರಿ ಮಾಡಿದೆ ಸರ್. ಈ ರೈತ ಸಿರಿ ಯೋಜನೆಯ ಉದ್ದೇಶಗಳು ಏನೇನು? ಸರ್, ರೈತ ಸಿರಿ ಯೋಜನೆ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈ ಸಿರಿಧಾನ್ಯಗಳು ಅಂತ ನಾನು ಏನ್ ಹೇಳ್ತೀನಿ, ಈ ಸಿರಿಧಾನ್ಯಗಳನ್ನು ಬೆಳೆಯಲು ರೈತರಿಗೆ ಅತಿ ಕಡಿಮೆ ಮಳೆಯ ಬೀಳುವಂತ ಒಂದು ಪ್ರದೇಶದಲ್ಲೂ ಕೂಡ ಈ ಸಿರಿಧಾನ್ಯಗಳನ್ನ ಬೆಳಿಬಹುದು. ಅದು ಒಂದು ಪ್ರಾಯಿಂಟ್. ಎರಡನೇ ಅಂಶ ಅಂತ ಹೇಳಿದ್ರೆ ಈ ಸಿರಿಧಾನ್ಯಗಳು ಪೌಷ್ಟಿಕಾಂಶ ಒಂದು ಆಧಾರದ ಮೇಲೆ ಅತಿ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಹೊಂದಿದೆ. ಈ 2 ಅಂಶಗಳನ್ನ ಆಧಾರದಲ್ಲಿ ಇಟ್ಟುಕೊಂಡು ಈ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಉತ್ಪಾದಿಸುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಒಂದು ರಾಜ್ಯ ಸರ್ಕಾರ ಈ ರೈತ ಸಿರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಇದಿಷ್ಟು ಉದ್ದೇಶಗಳನ್ನು ಹೊಂದಿ ಈ ರೈತ ಸಿರಿ ಯೋಜನೆ ಅನ್ನುವಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಸಿರಿಧಾನ್ಯ ಬೆಳೀತಕ್ಕಂತಹ ರೈತರಿಗೆ ಎಷ್ಟು ಸಹಾಯಧನವನ್ನ ನೀಡಲಾಗುತ್ತೆ, ಯಾವ ಮಾನದಂಡದ ಆಧಾರದ ಮೇಲೆ ಈ ಹಣವನ್ನು ಪಾವತಿಯನ್ನು ಮಾಡಲಾಗುತ್ತೆ? ಸರ್, ಮೊದಲನೇದಾಗಿ ಈ ಒಂದು ಯೋಜನೆಯ ಅಥವಾ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ಅವರು ರೈತರಾಗಿರ್ಬೇಕು. ಎರಡನೇದು, ಈ ಒಂದು ಯೋಜನೆಯಡಿಯಲ್ಲಿ ಪ್ರತಿ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿಯ ಪ್ರೋತ್ಸಾಹ ಧನವನ್ನು 2 ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಮೊದಲನೇ ಕಂತನ್ನು ಅವರು ನಾಟಿ ಅಥವಾ ಬಿತ್ತನೆ ಮಾಡುವ ಸಮಯದಲ್ಲಿ 30 ದಿನಗಳ ನಂತರ ಉಳಿಕೆ ಕಂತನ್ನು ಅಂತ ಹೇಳಿದ್ರೆ 4,000 ರೂಪಾಯಿ ಕಂತನ್ನು ಅವರ ಒಂದು ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ. ಇದು 1 ಎಕರೆಗೆ ನಾನು ಹೇಳ್ತಾ ಇರೋದು. ಹೆಚ್ಚಾನೆಚ್ಚು ಅಂತ ಹೇಳಿದ್ರೆ ಪ್ರತಿ ರೈತರಿಗೆ ಗರಿಷ್ಠ 2 ಹೆಕ್ಟೇರ್ಗೆ ಸೀಮಿತವಾಗಿ ಈ ಒಂದು ಯೋಜನೆಯಡಿ ರೈತರಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಈ ಸಿರಿಧಾನ್ಯಗಳು ಅಂತ ಅಂದ್ರೆ ಯಾವ್ಯಾವುದು, ಯಾವ್ಯಾವ ಸಿರಿಧಾನ್ಯವನ್ನ ಬೆಳೆಯುವಂತಹ ಕೃಷಿಕರಿಗೆ ರೈತ ಸಿರಿ ಯೋಜನೆ ಅನ್ವಯ ಆಗುತ್ತೆ? ನೀವು ಸಿರಿಧಾನ್ಯ ಅಂತ ಹೇಳಿದ್ರೆ ಹಲವು ಬಗೆಯ ಸಿರಿಧಾನ್ಯಗಳಿವೆ, ಸುಮಾರು 10-15 ಬಗೆಯ ಸಿರಿಧಾನ್ಯಗಳಿವೆ. ಆ ಎಲ್ಲಾ ಸಿರಿಧಾನ್ಯಗಳ ಉತ್ಪಾದಿಸುವುದು ರೈತ ಸಿರಿ ಯೋಜನೆಯ ಉದ್ದೇಶವಲ್ಲ. ಅಲ್ಲೆಲ್ಲಾ ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ 5 ಸಿರಿಧಾನ್ಯಗಳನ್ನ ಈ ಯೋಜನೆ ಅಡಿಯಲ್ಲಿ ನಾವು ಗುರುತಿಸಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆ. ಅವು ಯಾವುವು ಅಂತ ಹೇಳಿದ್ರೆ ಸಿರಿಧಾನ್ಯ 1 ಊದಲು, 2 ನವಣೆ, 3 ಹಾರಕ, 4 ಸಾಮೆ ಮತ್ತು 5 ಬರಗು. ಹೆಚ್ಚಿನ ಪ್ರೋತ್ಸಾಹವನ್ನ ಈ 5 ಸಿರಿಧಾನ್ಯಗಳಿಗೆ ಕೊಡಲಾಗ್ತಾ ಇದೆ ಸರ್. ಸಿರಿಧಾನ್ಯ ಬೆಳೀತಕ್ಕಂತಹ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ ಪ್ರೋತ್ಸಾಹ ಧನವನ್ನ 2 ಕಂತುಗಳಲ್ಲಿ ನೇರ ನಗದು ವರ್ಗಾವಣೆಯ ಮೂಲಕ, ಅಂತ ಅಂದ್ರೆ ನಾವು DBT ಅಂತ ಹೇಳಿ ಕರಿತೇವೆ, ಈ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆಯನ್ನ ಮಾಡಲಾಗುತ್ತೆ. ಮೊದಲ ಕಂತಿನ ಪ್ರೋತ್ಸಾಹ ಧನ ಸುಮಾರು 6,000 ರೂಪಾಯಿ ಆಗಿರುತ್ತೆ. ಇದನ್ನ ಬಿತ್ತನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನೀಡಲಾಗುತ್ತೆ. ಬಿತ್ತನೆ ಮಾಡಿದ 30 ನಂತರ GPS ಫೋಟೋವನ್ನ ಆಧರಿಸಿ 2 ಕಂತನ್ನ ನೀಡಲಾಗುತ್ತೆ. 2 ಕಂತಿನ ಪ್ರೋತ್ಸಾಹ ಧನ ಸುಮಾರು 4,000 ರೂಪಾಯಿ ಆಗಿರುತ್ತೆ. ಇದನ್ನು ಕೂಡ DBTಯ ಮುಖಾಂತರ ನಮ್ಮ ಕೃಷಿಕರಿಗೆ ನೇರವಾಗಿ ಜಮೆಯನ್ನ ಮಾಡಲಾಗುತ್ತೆ. ಪ್ರತಿ ಫಲಾನುಭವಿ ರೈತರಿಗೆ ಗರಿಷ್ಠ 2 ವರೆಗೆ ಸೀಮಿತ ಆಗಿರೋ ಹಾಗೆ ಪ್ರೋತ್ಸಾಹ ಧನವನ್ನ ನೀಡಲಾಗುತ್ತೆ. 2 ಅಂತ ಹೇಳಿದ್ರೆ ಸುಮಾರು 5 ಬೆಳೆಯುವಂತಹ ಕೃಷಿಕರಿಗೆ ಸುಮಾರು ಗರಿಷ್ಠ ಅಂತ ಹೇಳಿದ್ರೆ 2 ಯಾರಾದ್ರೂ ಈ ಸಿರಿಧಾನ್ಯಗಳನ್ನ ಬೆಳೆದ್ರೆ ಅವ್ರಿಗೆ 20,000 ರೂಪಾಯಿ ಹಣ ಸಿಗುತ್ತೆ. 1 ಬಿತ್ತನೆಯನ್ನು ಮಾಡಿದ್ರೆ 10,000 ರೂಪಾಯಿ ಹಣ ಅಥವಾ ಪ್ರೋತ್ಸಾಹ ಧನ ಅವ್ರಿಗೆ ಸಿಗುತ್ತೆ. ಸಿರಿಧಾನ್ಯಗಳನ್ನ ಬೆಳೀತಕ್ಕಂತಹ ಕೃಷಿಕರು ಗಮನಿಸಿಕೊಳ್ಬೇಕು, ಏನು 8 ವಿಧದ ಸಿರಿಧಾನ್ಯಗಳಿದ್ದಾವೋ ಆ ಎಲ್ಲಾ ಸಿರಿಧಾನ್ಯಗಳಿಗೂ ಕೂಡ ಈ ಒಂದು ರೈತ ಸಿರಿ ಯೋಜನೆ ಅನ್ವಯ ಆಗೋದಿಲ್ಲ. ಆಯ್ದ 5 ಸಿರಿಧಾನ್ಯಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಆಯ್ದ 5 ಸಿರಿಧಾನ್ಯ ಅಂತ ಹೇಳಿದ್ರೆ ಊದಲು, ನವಣೆ, ಹಾರಕ, ಸಾಮೆ ಮತ್ತು ಬರಗು. ಮತ್ತೊಮ್ಮೆ ಹೇಳ್ತೇನೆ, ಊದಲು, ನವಣೆ, ಹಾರಕ, ಸಾಮೆ ಮತ್ತು ಬರಗು, ಈ ಸಿರಿಧಾನ್ಯಗಳನ್ನ ಬೆಳೀತಕ್ಕಂತಹ ಕೃಷಿಕರಿಗೆ ರೈತ ಸಿರಿ ಯೋಜನೆ ಅನ್ನುವಂಥದ್ದು ಅನ್ವಯ ಆಗುತ್ತೆ. ಈ ಒಂದು ಯೋಜನೆಯ ಫಲವನ್ನ ಪಡಿಬೇಕು ಅಂತ ಹೇಳಿದ್ರೆ ಫಲಾನುಭವಿಗಳಿಗೆ ಏನೆಲ್ಲ ಅರ್ಹತೆ ಇರಬೇಕು ಸರ್? ಮೊದಲನೇದಾಗಿ ಇದು ಸಿರಿಧಾನ್ಯಗಳನ್ನ ಉತ್ಪಾದಿಸಲು ಪ್ರೋತ್ಸಾಹಿಸುವುದರಿಂದ ಮೊದಲನೇದಾಗಿ ಯಾರೇ ಒಬ್ರು ಈ ಯೋಜನೆ ಅಡಿ ನೋಂದಾಯಿಸ್ಕೋಬೇಕು ಅಂದ್ರೆ ಅವ್ರು ಮೊದಲನೇದಾಗಿ ರೈತರಾಗಿರ್ಬೇಕು. 1. 2, ಅವ್ರ ಹೆಸರಲ್ಲಿ ಜಮೀನು ಇಲ್ಲ ಅಥವಾ ಅವ್ರ ಹೆಸರಲ್ಲಿ ಜಂಟಿ ಖಾತೆ ಹೊಂದಿದೆ ಅಂತ ಹೇಳಿದ್ರೆ ಯಾರ ಜೊತೆ ಜಂಟಿ ಇರುತ್ತಲ್ಲ ಆ ಜಂಟಿದಾರರ ಒಪ್ಪಿಗೆ ಪತ್ರವನ್ನು ಪಡಿಬೇಕಾಗಿರುತ್ತೆ. 2. 3, ಆ ಜಮೀನು ತಂದೆ ತಾಯಿ ಹೆಸರಲ್ಲಿದ್ದು ಆ ತಂದೆ ತಾಯಿ ಏನಾದ್ರು ಮರಣ ಹೊಂದಿದ್ರೆ ಅಂತ ಒಂದು ಮರಣ ಹೊಂದಿರುವಂತಹ ದೃಢೀಕರಣ ಪತ್ರವನ್ನ ಅವರ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಗ್ರಾಮ ಲೆಕ್ಕಗರಿ ಏನಿರುತ್ತಲ್ಲ ಅವರಿಂದ ದೃಢೀಕರಣಿಸಿರುವಂತಹ ದೃಢೀಕರಣ ಪತ್ರವನ್ನ ತಗೋಬೇಕಾಗಿರುತ್ತೆ. 4. ಜಮೀನು ಏನಾದ್ರೂ ಮಹಿಳೆಯರ ಹೆಸರಿನಲ್ಲಿ ಖಾತೆಯನ್ನು ಹೊಂದಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಇತರೆ ಪುರುಷರ ಸದಸ್ಯರಲ್ಲಿ ಕೂಡ ಸಲ್ಲಿಸಿದ್ದಲ್ಲಿ ಅದು ಮಾನ್ಯ ಆಗಲ್ಲ ಅಂತ ಹೇಳಿದ್ರೆ ಮಹಿಳೆ ಹೆಸರಲ್ಲಿದ್ರೆ ಮಹಿಳೆನೇ ಈ ಒಂದು ಯೋಜನೆಗೆ ನೋಂದಾಯಿಸ್ಕೋಬೇಕಾಗಿರುತ್ತೆ. ಹೌದು ಹೌದು. 1. ರೈತರು, 2. ಜಾಯಿಂಟ್ ಅಕೌಂಟ್ ಏನಾದ್ರು ಇದ್ರೆ ಅವರ ಜಂಟಿದಾರರ ಇರುವಂತಹ ಒಪ್ಪಿಗೆ ಪತ್ರ ಪಡೆದಿರಬೇಕು. 3. ತಂದೆ ತಾಯಿ ಹೆಸರಲ್ಲಿ ಏನಾದ್ರು ಜಮೀನನ್ನು ಹೊಂದಿದ್ದು ತಂದೆ ತಾಯಿರು ತೀರೋಗಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಗ್ರಾಮ ಲೆಕ್ಕಗರಿಂದ ದೃಢೀಕರಿಸಿರುವಂತಹ ಪತ್ರವನ್ನು ಒದಗಿಸಬೇಕು. 4. ಈ ಒಂದು ಜಮೀನು ಮಹಿಳೆಯರ ಹೆಸರಲ್ಲಿದ್ರೆ ಮಹಿಳೆನೇ ಈ ಒಂದು ಯೋಜನೆಗೆ ನೋಂದಾಯಿಸಿಕೊಳ್ಬೇಕು. ಮತ್ತು 5. ಎಲ್ಲಾ ಸಿರಿಧಾನ್ಯಗಳಿಗೆ ಈ ಒಂದು ಯೋಜನೆ ಅನ್ವಯಿಸುವುದಿಲ್ಲ, ಓನ್ಲಿ 5 ಸಿರಿಧಾನ್ಯಗಳು. ಆಗ್ಲೇ ನೀವು ಹೇಳಿದಾಗೆ 5 ಸಿರಿಧಾನ್ಯಗಳು ಅಂತ ಹೇಳಿದ್ರೆ ಊದಲು, ನವಣೆ, ಹಾರಕ, ಕೊರಲೆ ಮತ್ತು ಸಾಮೆಗೆ ಮಾತ್ರ ಈ ಒಂದು ಯೋಜನೆಯು ಅನ್ವಯ ಆಗುತ್ತೆ ಸರ್. ಇಷ್ಟೆಲ್ಲ ಅರ್ಹತೆಯನ್ನ ಹೊಂದಿರತಕ್ಕಂತಹ ಕೃಷಿಕರು ಈ ಒಂದು ರೈತ ಸಿರಿ ಯೋಜನೆಯ ವ್ಯಾಪ್ತಿಗೆ ಒಳಪಡಬೇಕು. ಇವತ್ತು ಸಿರಿಧಾನ್ಯಗಳಿಗೆ ಒಳ್ಳೆಯ ಬೇಡಿಕೆ ಇದೆ, ಒಳ್ಳೆಯ ಬೆಲೆಯೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಇದನ್ನ ಪ್ರೋತ್ಸಾಹ ಮಾಡಬೇಕು, ಸಿರಿಧಾನ್ಯದ ಬೆಳೆಗಾರರನ್ನ ಉತ್ತೇಜಿಸಬೇಕು, ಇನ್ನೂ ಹೆಚ್ಚು ಜನರು ಬೆಳೆಯುವ ಹಾಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ರೈತ ಸಿರಿ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಈ ಒಂದು ಯೋಜನೆಯ ಸದ್ಬಳಕೆಯನ್ನ ಮಾಡಿಕೊಂಡು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನ ನಮ್ಮ ಕೃಷಿಕರು ಬೆಳೆಯಲಿಕ್ಕೆ ಮುಂದಾಗಬೇಕು. ಈ ಒಂದು ರೈತ ಸಿರಿ ಯೋಜನೆ ಹಾಗೂ ಕೃಷಿಕರ ಪಿಂಚಣಿ ಯೋಜನೆ, ಈ 2 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ, ಕೃಷಿಕರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದರಿಂದ ಕೃಷಿಗೆ ಮುಖ್ಯವಾಗಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ಯೋಜನೆಗಳು ಜಾರಿಗೊಳ್ತವೆ. ಈ ಯೋಜನೆಗಳು ಅಥವಾ ಈ ಒಂದು ಸವಲತ್ತುಗಳನ್ನು ಎಲ್ಲ ಕೃಷಿಕರು ಪಡೆದು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೈತರು ಸದೃಢ ಆಗಬೇಕು ಅಂತ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲ ರೈತರುಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಸರ್. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ, ಈ 2 ಸರ್ಕಾರಗಳು ಕೂಡ ನಮ್ಮ ರೈತರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ. ಯಾವುದೇ ಕಾರ್ಯಕ್ರಮಗಳು ಅಥವಾ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ, ಧನಂಜಯ ಸ್ವಾಮಿಯವರೇ? ಎರಡು ವಿಧಾನಗಳಲ್ಲಿ. ಮೊದಲನೇದಾಗಿ ದೂರದಿಂದ ಏನಾದರೂ ನೀವು ನನ್ನನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಸಂಪರ್ಕವಾಣಿ ಅಂದರೆ ಮೊಬೈಲ್ ನಂಬರ್ನ ಮುಖಾಂತರ ಬಳಕೆ ಮಾಡಿ ನೀವು ನಮಗೆ ಕಾಲ್ ಮಾಡಿ ಸಂಪರ್ಕ ಮಾಡ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9108562528, ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರುತ್ತದೆ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 9108562528, ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿರುತ್ತದೆ. ನಾನು ಪ್ರಸ್ತುತವಾಗಿ ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. ನನ್ನ ಹೆಸರು ಡಾಕ್ಟರ್ PS ಧನಂಜಯ ಸ್ವಾಮಿ. ಇಲ್ಲಿಗೆ ಬಂದು ನೇರವಾಗಿ ಭೇಟಿಯನ್ನು ಕೂಡ ಮಾಡಬಹುದು. ಖಂಡಿತವಾಗಿಯೂ ಅವರೇನಾದರೂ ನನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಈ ನಮ್ಮ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ನನ್ನನ್ನು ಸಂಪರ್ಕಿಸಬಹುದು. ಒಳ್ಳೆಯದು ಡಾಕ್ಟರ್ PS ಧನಂಜಯ ಸ್ವಾಮಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಪಿಂಚಣಿ ಯೋಜನೆ ಹಾಗೂ ರೈತ ಸಿರಿ ಯೋಜನೆ ಕೃಷಿಕರಿಗಾಗಿ ಇರತಕ್ಕಂತಹ ಈ ಎರಡು ಪ್ರಮುಖವಾದಂತಹ ಯೋಜನೆಗಳ ಬಗ್ಗೆ ಅವುಗಳ ಉಪಯೋಗದ ಬಗ್ಗೆ ನಮ್ಮ ಕೃಷಿಕರಿಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಗೆ ಈ ಕಾರ್ಯಕ್ರಮದ ಮುಖಾಂತರ ಹಲವು ರೈತರುಗಳಿಗೆ ನೇರವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಂಪರ್ಕ ಮಾಡಲು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಾ. ಎಲ್ಲ ಕೇಳುವರಿಗೂ ಈ ಕಾರ್ಯಕ್ರಮದ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಇದುವರೆಗೆ ರೈತ ಪಿಂಚಣಿ ಯೋಜನೆ ಹಾಗೂ ರೈತ ಸಿರಿ ಯೋಜನೆ ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ PS ಧನಂಜಯ ಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ನಮ್ಮ ರಾಜ್ಯದಲ್ಲಿ ರಾಗಿ ಒಂದು ಪ್ರಮುಖ ಆಹಾರ ಬೆಳೆ. ಈ ಬೆಳೆಯನ್ನು ಸುಮಾರು 6.41 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದ್ದು ಒಟ್ಟು ಉತ್ಪಾದನೆ 11.64 ಲಕ್ಷ ಟನ್ಗಳಷ್ಟು ಮತ್ತು ಸರಾಸರಿ ಇಳುವರಿ 1816 ಕೆಜಿ ಪ್ರತಿ ಹೆಕ್ಟೇರ್ಗೆ ಸಿಗ್ತಾ ಇದೆ. ಈ ಬೆಳೆಯನ್ನು ಹೆಚ್ಚಾಗಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ತುಮಕೂರು, ಕೋಲಾರ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಖ್ಯ ಬೆಳೆಯಾಗಿ ಹಾಗೂ ಜೋಳ, ಅಲಸಂದೆ, ಹುಚ್ಚೆಳ್ಳು, ತೊಗರಿ, ಅವರೆ, ನವಣೆ, ಎಳ್ಳು ಇತ್ಯಾದಿ ಬೆಳೆಗಳೊಂದಿಗೆ ಅಂತರ ಬೆಳೆಯಾಗಿ ಮತ್ತು ಮಿಶ್ರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಆದ್ದರಿಂದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳನ್ನು ರಾಗಿಯ ಕಣಜ ಅಂಥೇಳಿ ಕರೆಯಲಾಗುತ್ತೆ. ಈ ಹಿಂದೆ ಬೆಳೆಯನ್ನು ಮಳೆಯಾಶ್ರಿತ ಬೆಳೆಯಾಗಿ ಕಾರಾಗಿ ಮತ್ತು ಹೈನುರಾಗಿ ಎಂಬುದಾಗಿ ಬೆಳೆಯಲಾಗ್ತಾ ಇದ್ದು ಈಗ ಈ ಬೆಳೆಗಳಲ್ಲಿ ಆದಂತಹ ಅವಿರತ ಸಂಶೋಧನೆಯಿಂದಾಗಿ ವಿವಿಧ ಕಾಲಗಳಿಗೆ ಸೂಕ್ತವಾದ ಹಾಗೂ ಬೆಂಕಿ ರೋಗಕ್ಕೆ ನಿರೋಧಕತೆಯುಳ್ಳ ರಾಗಿ ತಳಿಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಮಂಡ್ಯ ಇವರಿಂದ ಬಿಡುಗಡೆಯನ್ನ ಮಾಡಲಾಗಿದ್ದು ಅವುಗಳ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಅಲ್ಪಾವಧಿ ತಳಿಗಳು KMR 204, ಇದು ಅಲ್ಪಾವಧಿ ತಳಿಯಾಗಿದ್ದು 100 ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇಲುಕುಗಳು ಮಧ್ಯಮ ಉದ್ದವಾಗಿದ್ದು ತೆನೆಗಳು ಬಿಳಿ ಬಣ್ಣದಿಂದ ಕೂಡಿ ಮುಷ್ಠಿಯಾಕಾರದಲ್ಲಿ ಇರುತ್ತವೆ. ಈ ತಳಿಯು ಕೊನೆ ಮುಂಗಾರಿಗೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆ ಬೆಳೆಗೆ ಜನವರಿ ಫೆಬ್ರವರಿಯಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿದ್ದು ಬೆಂಕಿ ರೋಗ ನಿರೋಧಕತೆಯನ್ನ ಹೊಂದಿರುತ್ತೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 14-16 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 12-14 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೊಂದು ಅಲ್ಪಾವಧಿ ತಳಿ KMR 340, ಈ ತಳಿಯು ಅಲ್ಪಾವಧಿ ತಳಿಯಾಗಿದ್ದು ಕಟಾವಿಗೆ 95-100 ದಿನಗಳ ಅವಧಿಯನ್ನ ತೆಗೆದುಕೊಳ್ಳುತ್ತೆ. ಈ ತಳಿಯ ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿಕೊಂಡಿರುತ್ತೆ. ಈ ತಳಿಯ ತೆನೆ ಹಾಗೂ ಕಾಳುಗಳು ಬಿಳಿ ಬಣ್ಣದಿಂದ ಕೂಡಿರುತ್ತವೆ. ಆದ ಕಾರಣ ಈ ತಳಿಯ ಧಾನ್ಯಗಳನ್ನು ಹಲವಾರು ಬೇಕರಿ ಉದ್ಯಮದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗವನ್ನ ಮಾಡಲಾಗುತ್ತೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆಗೆ ಅಂದರೆ ಜನವರಿ ಫೆಬ್ರವರಿ ಈ ಸಂದರ್ಭದಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿರುತ್ತೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20-22 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 16-18 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹಾಗೇನೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. KMR 630 ಇದು ಅಲ್ಪಾವಧಿ ತಳಿಯಾಗಿದ್ದು 95-100 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಯು ಹಾಲು ಬಿಳಿ ಬಣ್ಣದಿಂದ ಕೂಡಿದ್ದು ಮಾಗಿದಾಗ ತಿಳಿಕಂದು ಬಣ್ಣಕ್ಕೆ ತಿರುಗುತ್ತದೆ. ಹಾಗೇನೆ ಇಲುಕುಗಳು ಮುದುಡಿದ್ದು ತೆನೆಯು ಮುಷ್ಠಿಯಾಕಾರದಲ್ಲಿ ಇರುತ್ತೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆಗೆ ಅಂತಂದ್ರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿರುತ್ತೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 18-20 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 16-18 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. ಜೊತೆಗೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. KMR 316 ಈ ತಳಿಯು ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಅಲ್ಪಾವಧಿ ತಳಿಯಾಗಿದೆ. 105-110 ದಿನಗಳಲ್ಲಿ ಕಟಾವಿಗೆ ಬರುವಂತಹ ಈ ತಳಿ ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿಕೊಂಡಿರುತ್ತೆ. ಹಾಗೇನೆ ತೆನೆಗಳು ಹಸಿರು ಬಣ್ಣದಿಂದ ಕೂಡಿರುತ್ತವೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈ ಹಾಗೂ ಕೊನೆ ಮುಂಗಾರಿಗೆ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಬೆಳೆಯಲು ಸೂಕ್ತವಾಗಿರುತ್ತೆ. ಸದರಿ ತಳಿಯು ನೀರಾವರಿ ಹಾಗೂ ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದ್ದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20-22 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 18-20 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನ ಹೊಂದಿದೆ. INDOF 9 ಇದು ಅಲ್ಪಾವಧಿ ತಳಿಯಾಗಿದ್ದು 95-105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಗಳು ನೇರಳೆ ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿಕೊಂಡಿರುತ್ತೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್, ಚಳಿಗಾಲಕ್ಕೆ ಅಂದರೆ ಅಕ್ಟೋಬರ್ ನವೆಂಬರ್, ಹಾಗೇನೆ ಬೇಸಿಗೆಗೆ ಅಂತಂದರೆ ಜನವರಿ ಫೆಬ್ರವರಿ ಹಾಗೂ ಮೊದಲ ಮುಂಗಾರಿಗೆ ಅಂದರೆ ಜೂನ್ ಜುಲೈ ತಿಂಗಳಿನಲ್ಲಿ ಸಾಗುವಳಿ ಮಾಡಲಿಕ್ಕೆ ಸೂಕ್ತವಾಗಿದೆ. ಈ ತಳಿಯು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 12-14 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 10-12 ಕ್ವಿಂಟಾಲ್ ಧಾನ್ಯದ ಇಳುವರಿ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. GPU 48 ಈ ತಳಿಯು ಅಲ್ಪಾವಧಿ ತಳಿಯಾಗಿದ್ದು 100-105 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯು ನೇರಳೆ ಬಣ್ಣದ ತೆನೆಗಳನ್ನು ಹೊಂದಿದ್ದು ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನ ಹೊಂದಿದೆ. ಈ ತಳಿಯು ಕೊನೆ ಮುಂಗಾರಿಗೆ ಅಂದರೆ ಜುಲೈ ಆಗಸ್ಟ್ ಹಾಗೂ ಬೇಸಿಗೆಗೆ ಅಂದರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಸಾಗುವಳಿ ಮಾಡಲು ಸೂಕ್ತವಾಗಿರುತ್ತೆ. ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 12-14 ಕ್ವಿಂಟಾಲ್ ಧಾನ್ಯದ ಇಳುವರಿ ಕೊಡುತ್ತೆ. ಹಾಗೇನೆ 2.5-3 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಸಾಗುವಳಿ ಮಾಡಿದಾಗ 10-12 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 1.5-2 ಟನ್ ಮೇವಿನ ಇಳುವರಿಯನ್ನ ಕೊಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ರೈತ ಬಾಂಧವರೇ, ಇದುವರೆಗೆ ಅಲ್ಪಾವಧಿ ತಳಿಗಳ ಕುರಿತಂತೆ ಮಾಹಿತಿಯನ್ನು ಗಮನಿಸಿದ್ರಲ್ಲ, ಈಗ ಮಧ್ಯಮಾವಧಿ ತಳಿಗಳ ಕುರಿತಂತೆ ವಿಚಾರಗಳನ್ನ ಗಮನಿಸೋಣ. ಮಧ್ಯಮಾವಧಿ ತಳಿಗಳು, ಇದರಲ್ಲಿ INDOF 7 ಇದು ಮಧ್ಯಮಾವಧಿ ತಳಿಯಾಗಿದ್ದು 115-120 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿರುತ್ತದೆ. ಹಾಗೇನೆ ಕೆಳಭಾಗದ ಇಲುಕುಗಳು ಕವಲುಗಳಿಂದ ಕೂಡಿದ್ದು ತೆನೆಯು ಜಡೆಯಾಕಾರದಂತೆ ಕಾಣಿಸುತ್ತೆ. ಈ ತಳಿಯು ಚಳಿಗಾಲಕ್ಕೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ನೀರಾವರಿ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿ. ನೀರಾವರಿಯಲ್ಲಿ ಪ್ರತಿ ಎಕರೆಗೆ 16-18 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೇನೆ 3-4 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಮತ್ತೊಂದು ಮಧ್ಯಮಾವಧಿ ತಳಿ ಜಿಪಿಯು 28. ಈ ತಳಿಯು ಮಧ್ಯಮಾವಧಿ ತಳಿಯಾಗಿದ್ದು 110-115 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯು ಮಧ್ಯಮ ಗಾತ್ರದ ತೆನೆಯನ್ನು ಹೊಂದಿದ್ದು ಇಲುಕುಗಳ ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ಸೂಕ್ತವಾದಂತಹ ತಳಿ. ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 14-16 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನು ನೀಡುತ್ತೆ. ಹಾಗೇನೆ 3-3.5 ಟನ್ ಮೇವಿನ ಇಳುವರಿಯನ್ನು ನೀಡುತ್ತೆ. ಇನ್ನು ಮಳೆಯಾಶ್ರಿತ ಪ್ರದೇಶದಲ್ಲಿ 12-14 ಕ್ವಿಂಟಾಲ್ ಧಾನ್ಯದ ಇಳುವರಿ, ಹಾಗೇನೆ 1.5-2.5 ಟನ್ ಮೇವಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದೆ. ಇನ್ನು ಮತ್ತೊಂದು ಮಧ್ಯಮಾವಧಿ ತಳಿ KMR 301. ಮುಂಗಾರು ಜೂನ್ ಜುಲೈ ಹಾಗೂ ಚಳಿಗಾಲಕ್ಕೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಗೆ ಸೂಕ್ತವಾದಂತಹ ಅಧಿಕ ಧಾನ್ಯ ಹಾಗೂ ಹುಲ್ಲಿನ ಇಳುವರಿ ನೀಡುವ ತಳಿಯಿದು. ಈ ತಳಿಯು ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾಗಿದ್ದು 115-118 ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಮತ್ತು ನೀರಾವರಿಯಲ್ಲಿ ಪ್ರತಿ ಎಕರೆಗೆ 20-22 ಕ್ವಿಂಟಾಲ್ ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ 12-14 ಕ್ವಿಂಟಾಲ್ ಧಾನ್ಯದ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಕೃಷಿಕ ಮಿತ್ರರೇ, ಇದುವರೆಗೆ ಮಧ್ಯಮಾವಧಿ ರಾಗಿ ತಳಿಗಳ ಕುರಿತು ವಿಚಾರಗಳನ್ನು ಗಮನಿಸಿದ್ರಿ. ಬನ್ನಿ ಈಗ ದೀರ್ಘಾವಧಿ ತಳಿಗಳ ಕುರಿತಂತೆ ವಿಚಾರಗಳನ್ನು ನೋಡೋಣ. MR 1. ಈ ತಳಿಯು ದೀರ್ಘಾವಧಿ ತಳಿಯಾಗಿದ್ದು 120-125 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಇದರ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿ. ಈ ತಳಿಯು ನೀರಾವರಿ ಪ್ರದೇಶಗಳಲ್ಲಿ ಪ್ರತಿ ಎಕರೆಗೆ 16-18 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 6-7 ಟನ್ ಮೇವಿನ ಇಳುವರಿಯನ್ನು ನೀಡುತ್ತೆ. ಮಳೆಯಾಶ್ರಿತ ಪ್ರದೇಶದಲ್ಲಿ 10-12 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 3-4 ಟನ್ ಮೇವಿನ ಇಳುವರಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೊಂದು ದೀರ್ಘಾವಧಿ ರಾಗಿ ತಳಿ MR 6. ಈ ತಳಿಯೂ ಕೂಡ ದೀರ್ಘಾವಧಿ ತಳಿಯಾಗಿದ್ದು 120-125 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಈ ತಳಿಯ ತೆನೆಗಳು ಹಸಿರು ಬಣ್ಣದಿಂದ ಕೂಡಿದ್ದು ಇಲುಕುಗಳು ಉದ್ದವಾಗಿದ್ದು ತುದಿ ಒಳಮೈಗೆ ಬಾಗಿರುತ್ತದೆ. ಈ ತಳಿಯು ಮುಂಗಾರಿಗೆ ಅಂದರೆ ಜೂನ್ ಜುಲೈಗೆ ನೀರಾವರಿ ಮತ್ತು ಮಳೆಯಾಶ್ರಿತ ಪ್ರದೇಶಗಳಿಗೆ ಸೂಕ್ತವಾದಂತಹ ತಳಿಯಾಗಿದೆ. ನೀರಾವರಿ ಸೌಲಭ್ಯವಿದ್ದಲ್ಲಿ ಈ ತಳಿಯನ್ನು ಕೊನೆ ಮುಂಗಾರಿನಲ್ಲೂ ಅಂದರೆ ಜುಲೈ ಆಗಸ್ಟ್ ತಿಂಗಳಿನಲ್ಲೂ ಕೂಡ ಬೆಳೆಯಬಹುದಾಗಿದೆ. ಈ ತಳಿಯು ನೀರಾವರಿ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 20-22 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 6-7 ಟನ್ ಮೇವಿನ ಇಳುವರಿಯನ್ನ ನೀಡುತ್ತೆ. ಜೊತೆಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ 10-14 ಕ್ವಿಂಟಾಲ್ ಧಾನ್ಯದ ಇಳುವರಿ ಹಾಗೂ 3-4 ಟನ್ ಮೇವಿನ ಇಳುವರಿಯನ್ನು ನೀಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಪ್ರಾಯೋಜನೆ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಇವರನ್ನ ಭೇಟಿ ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಸುಧಾರಿತ ರಾಗಿ ತಳಿಗಳು ಈ ಕುರಿತಂತಹ ಮಾಹಿತಿಯನ್ನ ಗಮನಿಸಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸುಲೋಚನಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ.